ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿಯಲ್ಲಿ ನೀವು ಕೇಳಲಿದ್ದೀರಿ, ಸೀತಾಫಲ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಲಿಂಗಸ್ಕೂರಿನ ಕೃಷಿ ವಿಸ್ತೀರ್ಣ ಘಟಕದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಂದಿಗೆ ಸಂದರ್ಶನ, ಕೃಷಿಯಲ್ಲಿ ಜೈವಿಕ ಶಿಲೀಂಧ್ರ ಕೀಟನಾಶಕಗಳ ಬಳಕೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. ಮೊದಲಿಗೆ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಸೀತಾಫಲ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಲಿಂಗಸ್ಕೂರಿನ ಕೃಷಿ ವಿಸ್ತೀರ್ಣ ಘಟಕದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸೀತಾಫಲ್ ಒಂದು ಹಣ್ಣಿನ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಏನೇನಿದ್ದಾವೆ, ಯಾವ ರೀತಿ ಇಲ್ಲಿ ಸೀತಾಫಲನ್ನು ಬೆಳೆದರೆ ಒಳ್ಳೆಯ ಹಣ್ಣನ್ನು ಪಡಿಬೋದು, ಒಳ್ಳೆಯ ಇಳುವರಿಯನ್ನು ಪಡಿಬೋದು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಅರವಿಂದ್ ರಾಠೋಡ್ ಅವರು ಬನ್ನಿ, ಅವರಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ಳಂತ. ಅರವಿಂದ್ ಅವರೇ, ಮೊದಲನೇದಾಗಿ ಹೇಳಿ ನಮ್ಮ ರೈತರಿಗೆ, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಸೀತಾಫಲ್ ಒಂದು ಬೆಳೆ ಇತ್ತೀಚೆಗೆ ಅಲ್ಲಲ್ಲಿ ರೈತರು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರೈತರು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ? ಇತ್ತೀಚಿನ ದಿನದಲ್ಲಿ ಸೀತಾಫಲ ತೋಟಗಾರಿಕೆ ಬೆಳೆಯಾಗಿಯೂ ಕೂಡ ಅದನ್ನು ಬೆಳೆಯಬಹುದು ಮತ್ತು ಕುಸ್ಕಿ ತೋಟಗಾರಿಕೆ ಬೆಳೆಯಲ್ಲಿ ಕೂಡ ಅದನ್ನು ಬೆಳೆಯಬಹುದಾಗಿದೆ. ಅಂದರೆ ಏನಂತಂದರೆ, ಇದರ ಸ್ಪೆಷಾಲಿಟಿ ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಗಡಸು ಗುಣಗಳಿಂದ ಬಹಳ ಜನಪ್ರಿಯವಾದಂಥ ತಳಿ ಇದು. ಅಂದರೆ ರಾಮಫಲ, ಸೀತಾಫಲ, ಹನುಮಾನ ಫಲ, ಮೆಮೋತ ಅಂತೇಳಿ ಈ ಜಾತಿಗೆ ಸೇರಿರುವಂಥ ಒಂದು ತಳಿಯಾಗಿರೋದ್ರಿಂದ ಈ ಬೆಳೆಯನ್ನು ಎಲ್ಲ ಮಣ್ಣಿನಲ್ಲಿ ಕೂಡ ತಾವು ಬೆಳೆಯಬಹುದು. ಅಂದರೆ ಏನಂತಂದರೆ, ಇದನ್ನು ಕಲ್ಯಾಣ ಕರ್ನಾಟಕ ಅಲ್ಲದೇ ಇದು ಬಿಜಾಪುರ ಮತ್ತು ಏನಂತಂದರೆ ಬಾಗಲಕೋಟೆ, ಚಿತ್ರದುರ್ಗ, ಅಂದರೆ ಕುಷ್ಕಿ ಒಣ ಬೇಸಾಯ ಪ್ರದೇಶ ಹೆಚ್ಚಿಗೆ ಇರೋದ್ರಿಂದ ಇಲ್ಲಿ ಕೂಡ ಇದನ್ನು ಬೆಳೆಯಬಹುದು. ಇತ್ತೀಚಿನ ದಿನದಲ್ಲಿ ಏನಾಗಿತ್ತು ಅಂತಂದರೆ, ನಮಗೆ ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇರೋ ಪ್ರದೇಶ ಇರೋದ್ರಿಂದ ಇಲ್ಲಿ ಯಾಕಂತಂದರೆ ಇಲ್ಲಿ MNK Gold ಮತ್ತು ಬಾಲ್ನಗರ ಆಮೇಲೆ ಅರ್ಕಾಸಹನ ಅಂತ ಕೆಲವೊಂದು ತಳಿಗಳನ್ನು ಕೂಡ ರೈತರು ಇಲ್ಲಿ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏದಕ್ಕಂದರೆ ಅದು ಏನಾಗುತ್ತೆ, ಇದ್ರ ಫೆಸಿಲಿಟಿ ಅಂತಂದರೆ ನಮಗೆ ಬೇಸಿಗೆಯಲ್ಲಿ ಅತಿ ನೀರು ಕಡಿಮೆ ಇರೋದ್ರಿಂದ ಇದನ್ನು ಏನಾಗಿದೆ ಅಂತಂದರೆ ಬೇಸಿಗೆಯಲ್ಲಿ ಇದನ್ನು ಇದಕ್ಕೆ ನಾವು ರೆಸ್ಟನ್ನು ಕೂಡ ಕೊಡ್ಬೋದು. ಅಂದರೆ ನಮಗೆ ಜನವರಿಯಿಂದ ಏಪ್ರಿಲ್ ಮೇ ತನಕ ಕೂಡ ರೆಸ್ಟ್ ಕೊಡ್ಬೋದು. ಹೇಳ್ಬೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ತಳಿಯನ್ನು ಕೂಡ ರೈತರು ಬೆಳೆಯಲಿಕ್ಕೆ ಜಾಸ್ತಿ ಮುಂದೆ ಬರ್ತಾ ಇದ್ದಾರೆ. ಇನ್ನು ರೈತರು ಭೂಮಿ ಸಿದ್ಧತೆಯನ್ನು ತಳಿಗಳ ಬಗ್ಗೆ ಹೇಳಿದ್ರೆ ನಾವು ಎಮ್ ಎನ್ ಕೆ ಗೋಲ್ಡು ಇಲ್ಲೆಲ್ಲ ಲಿಂಗಸೂರು ಭಾಗದಲ್ಲಿ ಎಮ್ ಎನ್ ಕೆ ಗೋಲ್ಡನ್ನು ರೈತರು ಭಾಳಷ್ಟು ಹಚ್ಚಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೇಳಿದ್ವಿ. ಹೇಗೆ ಸಸಿಗಳು ಎಲ್ಲಿ ಸಿಗ್ತಾವೆ ರೈತರಿಗೆ, ಎಲ್ಲಿಂದ ತರಬೇಕಾಗತ್ತೆ, ಯಾಕಂದರೆ ಸ್ಥಳೀಯವಾಗಿ ಸಸಿಗಳು ಎಲ್ಲರ ಉತ್ಪಾದನಾ ಕೇಂದ್ರಗಳಿದಾವ, ಎಲ್ಲಿಂದ ತರಿಸ್ಬೇಕು ಸಸಿಗಳನ್ನು ರೈತರು? ಈಗ ಏನಾಗಿದೆ ಅಂತಂದರೆ ಎಮ್ ಎನ್ ಕೆ ಗೋಲ್ಡ್ ಬಂದುಬಿಟ್ರೆ ನಿಮಗೆ ಮಹಾರಾಷ್ಟ್ರ ಅಥವಾ ಬಾರ್ಸಿ ಅಂತ ಬರುತ್ತೆ, ಅಲ್ಲಿ ಕೂಡ ಕೆಲವೊಂದು ಇಂಪ್ರೂವ್ಡ್ ಆದಂಥ ಸಸಿಗಳನ್ನು ಕೂಡ ರೈತರೇ ತಾವೇ ಸ್ವತಃ ತಯಾರು ಮಾಡಿ, ಮತ್ತು ಕೆಲವೊಂದು ನಿಮಗೆ ಬಿಜಾಪುರಲ್ಲಿ ಬಂದ ತಕ್ಷಣ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆದೊಂದು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಇದೆ, ಎಲ್ಲಿ ಅಂತಂದರೆ ನಿಮಗೆ ತಿಡುಗುಂದಿ ಫಾರ್ಮ್ ಅಂತ ಬರುತ್ತೆ, ಅಲ್ಲಿ ಕೂಡ ಸಸಿಗಳನ್ನು ಮಾರಾಟಕ್ಕೆ ಲಭ್ಯ ಇದಾವೆ. ಮತ್ತು ಮಹಾರಾಷ್ಟ್ರದ ಬಾರ್ಸಿಯಲ್ಲಿ ಕೂಡ ನಮಗೆ ಸಸಿಗಳನ್ನು ಕೂಡ ಲಭ್ಯ ಇದಾವೆ. ಆಮೇಲೆ ಅರ್ಕಾಸನ ಅಂತಂದರೆ ನಮಗೆ IIHR ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರಲ್ಲಿ ಕೂಡ ನಮಗೆ ಲಭ್ಯತೆಯಲ್ಲಿ ಇದಾವೆ. ಆಮೇಲೆ ಏನಂತಂದರೆ ನಮಗೆ ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿನೂ ಕೂಡ ನಮಗೆ ಸಸಿಗಳನ್ನು ಕೂಡ ಮಾರಾಟಕ್ಕೆ ಲಭ್ಯ ಇದಾವೆ. ಈಗ ಒಬ್ಬ ರೈತ ಈ ಒಂದು ಸೀತಾಫಲನ ಹತ್ತಬೇಕಂತೇಳಿ ಮಾಡಿದರೆ ಭೂಮಿಯನ್ನು ಯಾವ ರೀತಿ ಲೇಔಟ್ ಮಾಡ್ಕೋಬೇಕು, ಎಷ್ಟು ಅಂತರ ಕೊಡಬೇಕಾಗತ್ತೆ, ಗುಣಿಗಳನ್ನು ಎಷ್ಟು ಆಕಾರದಲ್ಲಿ ತೆಗಿಬೇಕು, ಅದಕ್ಕೆ ಏನಾದರೂ ಉಪಚಾರವನ್ನು ಮಾಡಬೇಕು, ಹತ್ತಕ್ಕಿಂತ ಮುಂಚೆ ಯಾವ್ಯಾವ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ರೈತರು ಏನಂತಂದರೆ ಬೆಳೀತಾರೆ ಅಂತಂದರೆ ಕೆಲವೊಂದು ಏನು ಮಾಡಿಬಿಡ್ತಾರೆ, ಕೆಲವೊಂದು ಬೇಸಾಯ ಕ್ರಮಗಳನ್ನು ತಾವು ಮಾಡೋದಿಲ್ಲ. ಮಾಡೋದ್ರಿಂದ ಮಾಡಲಾದ ಏನಾಗುತ್ತೆ ಅಂದರೆ ಕೆಲವೊಂದು ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿಗೆ ಆಗುತ್ತೆ. ಸೀತಾಫಲ ಏನಂತಂದರೆ ಇದನ್ನು ಹೈ ಡೆನ್ಸಿಟಿಯಲ್ಲಿನೂ ಕೂಡ ಬೆಳಿಬೋದು, ಇನ್ನೊಂದು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿನೂ ಕೂಡ ಬೆಳಿಬೋದು, ಇನ್ನೊಂದು ಅಂತಂದರೆ ನಮಗೆ ಕಾಮನ್ ಆಗಿ ನಾವು ಅದನ್ನು ಕೂಡ ಬೆಳಿಬೋದು. ಏನಂತಂದರೆ ಏನಾಗಿಬಿಟ್ಟಿದೆ, ಹೈ ಡೆನ್ಸಿಟಿಯಲ್ಲಿ ಪದ್ಧತಿ ಬೆಳೆಯೋಕ್ಕೆ 3x3 meter ಕೂಡ ಬೆಳಿಬೋದು, ಅಥವಾ 4x4 meter ಕೂಡ ಬೆಳಿಬೋದು. ನಿಮಗೆ ಕಾಮನ್ ಆಗಿ ಬೆಳೆಯೋದಂತಂದರೆ 4.5 meter ಮತ್ತು 5.5 meter ಕೂಡ ನಾವು ಬೆಳೆದಾಗ ಏನಾಗುತ್ತಂದರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಳ ಸಂಖ್ಯೆಗಳನ್ನು ಕೂಡ ಕೊಡುತ್ತೆ. ಈಗ ಅಧಿಕ ಸಾಂದ್ರತೆಯಲ್ಲಿ ಬಂದುಬಿಟ್ಟೆ ಅಂತಂದರೆ ನಿಮಗೆ 3x3 meter ಸಸಿಗಳನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಆಮೇಲೆ ಏನಂತಂದರೆ 4x4 meter ಕೂಡ ಅಂತರದಲ್ಲಿ ನಾವು ಹಾಕಿದಾಗ ನಿಮಗೆ ಪ್ರತಿ ಹೆಕ್ಟರ್ಗೆ 493-500 ಸಸಿಗಳನ್ನು ಕೂಡ ನಾವು ಪ್ರತಿ ಹೆಕ್ಟರ್ಗೆ ಕೂಡುತ್ತೆ. ಆಮೇಲೆ ಅಧಿಕ ಸಾಂದ್ರತೆಯಲ್ಲಿ ಬಂದಾಗ ನಮಗೆ ಏನಂತಂದರೆ 780-800 ಸಸಿಗಳನ್ನು ಕೂಡ ನಮಗೆ ಪ್ರತಿ ಹೆಕ್ಟರ್ಗೆ ಸಸಿಗಳನ್ನು ಕೂಡ ಸಂಖ್ಯೆಗಳನ್ನು ಕೂಡ ಕೂಡ್ಬೋದು. ಇನ್ನೊಂದೇನಂತಂದರೆ ಸಸಿಗಳನ್ನು ನಾವು ನಾಟಿ ಮಾಡುವುದಕ್ಕಿಂತ ಮುಂಚೆ ಏನಂತಂದರೆ ಕೆಲವೊಂದು ಬೇಸಾಯ ಕ್ರಮಗಳನ್ನು ಕೂಡ ನಾವು ಶಿಫಾರಸಿನ ಆಧಾರದ ಮೇಲೆ ಅದನ್ನು ಕೂಡ ನಾವು ತಗೋಬೇಕಾಗತ್ತೆ. ಏನಂತಂದರೆ ನಾವು ಪ್ರತಿ ಒಂದು ಸಾಲಿಂದ ಸಾಲಿಗೆ ನಮಗೆ 4x4.5 meter ಬಿಟ್ಟಾಗ ನಮಗೇನಾಗತ್ತಂದರೆ ನಾವು ಅಲ್ಲಿ ಗುಣಿಗಳನ್ನು ಕೂಡ ನಾವು ತೆಗಿಬೇಕಾಗತ್ತೆ. ಅಂದರೆ 45 centimeter ನಾವು ಆಳ ಮತ್ತು ಅಗಲ ಮತ್ತು ಸುತ್ತಳತೆ 45 centimeter ತೆಗೆದು ಅದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮೇಲ್ಮಣ್ಣದಲ್ಲಿ ನಮಗೆ ತಿಪ್ಪೆ ಗೊಬ್ಬರ, ಟ್ರೈಕೋಡರ್ಮ, ಆಮೇಲೆ ನಮಗೆ ಏನಂತಂದರೆ ಮೆಟ್ರೈಜಿಯಮ ಮತ್ತು ಸೂಡೋಮೊನಸ್ ಅಂತ ಜೈವಿಕ ಗೊಬ್ಬರಗಳನ್ನು ನಾವು ಅದರಲ್ಲಿ ಬಳಸಿ ಪ್ರತಿ ಗಿಡಕ್ಕೆ ನಾವು ಮಿನಿಮಮ್ ಏನೂ ಇಲ್ಲ ಅಂದರೆ 30 gram ಆದ್ರೂ ನಾವು ಜೈವಿಕ ಗೊಬ್ಬರಗಳನ್ನು ಅದರಲ್ಲಿ ಬೆರೆಸಿ ಮತ್ತು ಬೇವಿನ ಹಿಂಡಿ ಪ್ರತಿ ಗಿಡಕ್ಕೆ 50 gram ಬೇವಿನ ಹಿಂಡಿಯನ್ನು ಕೂಡ ನಾವು ಅದರಲ್ಲಿ ಬೆರೆಸಿ ನಾವು ಮೇಲ್ಮಣ್ಣದಲ್ಲಿ ಕೂಡ ಬೆರೆಸಿ ಅದನ್ನು ಪ್ರತಿ ಗುಂಡಿಗಳಿಗೆ ನಾವು ಹಾಕಿದಾಗ ಏನಾಗುತ್ತಂದರೆ ನಮ್ಮ ಮಣ್ಣಿನಿಂದ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು ಏನಂತಂದರೆ ಸಸಿಗಳು ಕೂಡ ಯಾವುದೇ ರೋಗ ರಹಿತ ಇಲ್ಲದೆ ನಮಗೆ ಬೇಗ ನಾಟಿಗೆ ಬರುತ್ತೆ. ಹಾಗಾಗಿ ನಾವು ಈ ಥರ ಕ್ರಮಗಳನ್ನು ಕೂಡ ಅನುಸರಿಸಿಕೊಂಡು ನಾವು ನಾಟಿಗಳನ್ನು ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಒಂದು ಸೀತಾಫಲನ್ನು ಹಚ್ಚಿದ ಮೇಲೆ ಸಾಮಾನ್ಯವಾಗಿ ಒಂದು ಇಳುವರಿ ಯಾವಾಗಿಂದ ಪ್ರಾರಂಭ ಆಗುತ್ತೆ, ಇದಕ್ಕೇನು ಹಚ್ಚಿದ ನಂತರ ಏನೆಲ್ಲ ಒಂದು ಎಚ್ಚರಿಕೆ ತಗೋಬೇಕಾಗತ್ತೆ ಇಲ್ಲಿ, ಯಾಕಂದರೆ ಗಾಳಿ ಅಂತ ಬರುತ್ತಾ, ಮಳೆ ಅಂತ ಬರ್ತದ, ಆಲೆಕಲ್ಲು ಅಂತ ಬರ್ತವೆ, ಏನಾದರೂ ವಿಶೇಷವಾದಂಥ ಜಾಗೃತಿ ಕ್ರಮಗಳು, ಜೊತೆಗೆ ವರ್ಷ ಎಷ್ಟೆಷ್ಟು ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ, ರೈತರು ಏನು ಉಪಚಾರ ಮಾಡಬೇಕಾಗತ್ತೆ? ನಾವು ಸಸಿಗಳನ್ನು ನಾಟಿ ಮಾಡಿದ ಒಂದು 15-20 ದಿನಗಳ ತನಕ ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಸಬಾರ್ದು. ಯಾಕಂತಂದರೆ ಬೇಗರ್ಗಳನ್ನು ಚೆನ್ನಾಗಿ ಹತ್ಕೊಳ್ಳೋವರೆಗೆ ನಾವು ಅದನ್ನು ಯಾವುದೇ ರಾಸಾಯನಿಕಗಳನ್ನು ಬಳಸಬಾರ್ದು. ನಾವು ಸಸಿ ನಾಟಿ ಮಾಡಿದ 1 ತಿಂಗಳ ಅಥವಾ ನಾವು 15-1 ತಿಂಗಳವರೆಗೆ ನಾವು ಆಸರೆಯಾಗಿ ಸ್ವಲ್ಪ ಕೋಲುಗಳನ್ನು ಕೂಡ ನಾವು ಕೊಡಬೇಕಾಗತ್ತೆ. ಆಸರೆ ಕೋಲುಗಳನ್ನು ನಾವು ನೆಟ್ಟಾಗ ಅದಕ್ಕೆ ನಾವು ಏನು ಮಾಡಬೇಕಂತಂದರೆ ಗಿಡ ಗಾಳಿ ಅಥವಾ ಮಳೆ ಬಂದಾಗ ಸ್ವಲ್ಪ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆಶ್ರಯಕವನ್ನು ಕೊಟ್ಟು ನಾವು ಕಸಿಯಿಂದ ಕೂಡ ನಾವು ಕಟ್ಟಬಹುದು. ಕಟ್ಟಿದರೆ ಏನು ಮುಂದೆ ಏನಾಗುತ್ತೆ ಅಂದರೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು, ನಾವು ಪ್ರಭತ ಕ್ರಮೇಣವಾಗಿ ನಾವು ಏನಾಗುತ್ತೆ ಅಂದರೆ ಪ್ರತಿದಿನ ಏನು ನಾವು ಒಂದು ಮಿನಿಮಮ್ ಏನೂ ಇಲ್ಲ ಅಂದರೆ ಒಂದೂವರೆಯಿಂದ ಎರಡು ಗಂಟೆ ತನಕ ಕೂಡ ನಾವು ಹನಿ ನೀರಾವರಿ ಪದ್ಧತಿಯಲ್ಲಿನೂ ಕೂಡ ನಾವು ಅದನ್ನು ಬಿಡಬೇಕಾಗತ್ತೆ. ಬಿಡೋದ್ರಿಂದ ಏನಾಗುತ್ತೆ ಸ್ವಲ್ಪ ತೇವಾಂಶ ಇರೋದ್ರಿಂದ ಈಗ ಜೂನ್ ಜುಲೈಯಲ್ಲಿ ಪ್ರಾರಂಭ ಮಾಡಿದರೆ ಏನು ತೊಂದರೆ ಇಲ್ಲ, ಜೂನ್ ಜುಲೈಯಲ್ಲಿ ಕೂಡ ಅದನ್ನು ಬೆಳೀಬೇಕಾಗುತ್ತೆ. ನಾವು ನಾಟಿ ಮಾಡಿದ್ದೇವೆ ಅಂತಂದರೆ ಇಲ್ಲಿ ಏನು ನಮಗೆ ಉಷ್ಣಾಂಶ ಕಡಿಮೆ ಇರುತ್ತೆ, ಹಾಗಾಗಿ ಇದನ್ನು ಬೇಗ ಕೂಡ ನಾವು ನಾಟಿಗೆ ಮಾಡಿಕೊಂಡು ಬೇಗ ಸಸಿಗಳಿಗೆ ಆಸರೆ ಕೊಟ್ಟು ಅದನ್ನು ಮುಂದೇನು ಮಾಡಬೇಕು ಅಂತಂದರೆ ನಾವು ಮುಂದೆ ರಾಸಾಯನಿಕ ಕೂಡ ನಾವು ಬಳಸ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ನಾವು ನಾಟಿ ಮಾಡಿದ ಇದನ್ನು ಕೂಡ ಅಂತರ್ಬೆಳೆಯಾಗಿ ಕೂಡ ಇದನ್ನು ಬಳಸ್ತಿದ್ದಾರೆ. ಪಪ್ಪಾಯದಲ್ಲಿ ಇದನ್ನು ಕೂಡ ಅಂತರ್ಬೆಳೆಯಾಗಿ ಕೂಡ ನಾವು ರೈತರು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಏನಂತಂದರೆ ಇದನ್ನು ಮಿನಿಮಮ್ ನಾವು ಒಂದೂವರೆಯಿಂದ ಎರಡು ತಿಂಗಳ ತನಕ ಯಾವುದೇ ರಾಸಾಯನಿಕಗಳನ್ನು ಮುಂಚಿತವಾಗಿ ಬಳಸಬಾರ್ದು. ಇದರ ಜೊತೆ ಏನಾದರೂ ಬೇರೆ ಅಂತರ್ಬೆಳೆಗಳನ್ನು, ಈಗ ಯಾಕಂದರೆ ಜಾಸ್ತಿ ಅಂದು ಸ್ಪೇಸ್ ಇರೋದ್ರಿಂದ ನಡುವೆ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಬೆಳೆಗಳನ್ನು ಬೆಳಿಬೋದಾ, ಏನಾದರೂ ತರಕಾರಿ ಬೆಳೆಗಳನ್ನು, ಅದು ಹೇಗೆ? ನಾವು ಇತ್ತೀಚಿನ ದಿನಮಾನಗಳಲ್ಲಿ ರೈತರಲ್ಲಿ ಬಂದ ತಕ್ಷಣ ಕೆಲವೊಂದು ತೋಟಗಾರಿಕೆ ಬೆಳೆಯನ್ನು ಕೂಡ ಅದರಲ್ಲಿ ಬೆಳೆಯಲು ಕೂಡ ಪ್ರಾರಂಭ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹಣ್ಣಿನ ಬೇಸಾಯ ಆಗಿದರೆ ಪಪ್ಪಾಯ ಕೂಡ ಮಾಡ್ತಿದ್ದಾರೆ, ಮತ್ತು ತರಕಾರಿಗೆ ಬಂದುಬಿಟ್ರೆ ಕೆಲವೊಂದು ಟೊಮ್ಯಾಟೊ ಆಮೇಲೆ ಮತ್ತು ಚಿಲ್ಲಿ ಕೂಡ ಇದರಲ್ಲಿ ಬೆಳೀತಾರೆ. ಹಣ್ಣಿನ ಬೆಳೆಯಾಗಿ ಪಪ್ಪಾಯನ್ನು ಕೂಡ ಇದರಲ್ಲಿ ಇಂಟರ್ಕ್ರಾಪಿಂಗ್ ಬೆಳೀತಾರೆ. ಆಮೇಲೆ ಏನಂತಂದರೆ ಪಪ್ಪಾಯ ಯಾಕಂದ್ರೆ ಬೆಳೀತಾ ಇದ್ದಾರೆ ಅಂದರೆ ಅದು 9ನೇ ತಿಂಗಳಿಗೆ ಸ್ಟಾರ್ಟ್ ಆಗಿ 15ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಮುಂದೇನು ಮಾಡ್ತಾರೆ ಅಂತಂದರೆ ಅದನ್ನು ತೆಗೆದು ಇದನ್ನು ಬೇಸಾಯ ಕ್ರಮಗಳನ್ನು ಅದರ ಜೊತೆಗೆ ರಾಸಾಯನಿಕ ಕೂಡ ಗೊಬ್ಬರಗಳನ್ನು ಕೊಟ್ಟು ಮುಂದೆ ಏನು ಮಾಡ್ತಾರೆ ಅಂತಂದರೆ ಪ್ರೂನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾವು ಮೊದಲೇ ಗಿಡಗಳನ್ನು ಅಷ್ಟೇ ಹಚ್ಚಿಬಿಟ್ಟೆವು ಅಂತಂದರೆ ಪ್ರೂನಿಂಗ್ ಮಾಡಲಿಲ್ಲ ಅಂತಂದರೆ ನಮಗೆ ನಂಬರ್ ಆಫ್ ಬ್ರಾಂಚಸ್ಗಳು ಜಾಸ್ತಿ ಬರಬೇಕಾಗಿರೋ ಉದ್ದೇಶದಿಂದ ಅದನ್ನು ಪ್ರೂನಿಂಗ್ ಮಾಡಿ ಕೆಲವೊಂದು ಗಿಡಗಳ ಆಕಾರ ಆಗಿ ತರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ನಮಗೆ ಹಣ್ಣಿನ ಕಡ್ಡಿಗಳಾಗಿ ನಮ್ಮ ಜಾಸ್ತಿ ಆಗುತ್ತೆ, ಹಾಗಾಗಿ ಅದನ್ನು ಪ್ರೂನಿಂಗ್ ಮಾಡಬೇಕಾಗತ್ತೆ. ಇದರಲ್ಲಿ ಏನಂತಂದರೆ ತರಕಾರಿಗೆ ಬಂದ ತಕ್ಷಣ ಏನಂತಂದರೆ ನಮಗೆ ಟೊಮ್ಯಾಟೊ ಬೆಳಿಬೋದು, ಬದನೆ ಬೆಳಿಬೋದು, ಆಮೇಲೆ ಮೆಣಸಿನಕಾಯಿಯನ್ನು ಬೆಳಿಬೋದು, ಮತ್ತು ಬಳ್ಳಿ ತರಕಾರಿಗಳಾಗಿ ನಮಗೆ ಸೌತೆ ಆಯಿತು, ಹೀರೆ ಆಯಿತು, ಇದನ್ನು ಕೂಡ ನಾವು ಬೆಳಿಬೋದು. ಇನ್ನು ಮುಖ್ಯವಾಗಿ ಸೀತಾಫಲ ಬಂದಮೇಲೆ ಎಷ್ಟನೇ ವರ್ಷಕ್ಕೆ ಇಳುವರಿ ಪ್ರಾರಂಭವಾಗುತ್ತೆ, ಒಂದು ಗಿಡಕ್ಕೆ ಎಷ್ಟು ಉತ್ಪಾದನೆಯನ್ನು ಪಡಿಬಹುದು, ಜೊತೆಗೆ ಇನ್ನು ಒಳ್ಳೆ ಇಳುವರಿ ಪಡಿಬೇಕಾದ್ರೆ ನೀರು ನಿರ್ವಹಣೆ ಭಾಳ ಮುಖ್ಯ. ಸೀತಾಫಲಿಗೆ ನೀವು ಹೇಳಿದಾಗೆ ನೀರು ಭಾಳ ಬೇಕಾಗಿಲ್ಲತಕ್ಕಂಥ ವಿಚಾರ ಹೇಳಿದ್ರಿ, ಹೇಗೆ ನೀರು ನಿರ್ವಹಣೆ ಮಾಡಬೇಕು ಇದರಲ್ಲಿ? ಅದೇನೇನಂತಂದರೆ ಸೀತಾಫಲಿಗೆ ಏನಂತಂದರೆ ನಮಗೆ ಕಂಪಲ್ಸರಿ ನಾವು ಅಟ್ಲೀಸ್ಟ್ ನಮಗೆ ಎಕನಾಮಿಕ್ ಈಲ್ಡ್ ಇಳುವರಿ ಸ್ಟಾರ್ಟ್ ಆಗಬೇಕಾದ್ರೆ ನಮಗೆ 3-4 ವರ್ಷಕ್ಕೆ ನಮಗೆ ಹಣ್ಣಿನ ಕೂಡ ನಮಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮಗೆ ಒಳ್ಳೆ ಎಕನಾಮಿಕ್ ಇಳು ಬರಬೇಕಂತಂದರೆ ನಮಗೆ 6-7 ವರ್ಷಕ್ಕೆ ನಮಗೆ ಒಳ್ಳೆ ಇಳುವರಿಯನ್ನು ಕೂಡ ಬರ್ಬೋದು. ಒಳ್ಳೆ ಇಳುವರಿ ಅಂತಂದರೆ ನಾವು ಪ್ರತಿ ಗಿಡಕ್ಕೆ ಏನೂ ಇಲ್ಲ ಅಂದ್ರೆ 20-30 ಕಿಲೋಗ್ರಾಮ್ ಸೀತಾಫಲವನ್ನು ಕೂಡ ನಾವು ತೆಗಿಬೋದು 5-6 ವರ್ಷಕ್ಕೆ. ಆಮೇಲೆ ಪ್ರತಿ ಹೆಕ್ಟರ್ಗೆ ನಮಗೇನಂತಂದರೆ 8-10 ಟನ್ನನ್ನು ಕೂಡ ನಾವು ಬೆಳೆ ತೆಗೆದರೆ ನಮಗೆ ಅದು ಲಾಭದಾಯಕ ಬೆಳೆಯಾಗಿ ಹೊರಗುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು, MNK ಗೋಲ್ಡ್ ಪ್ರತಿ ಒಂದು ಹಣ್ಣು 700-800 ಗ್ರಾಮ್ವರೆಗೆ ಹಣ್ಣು ಬರ್ತಾ ಇದೆ. ಬಟ್ ಇನ್ನೊಂದು MNK ಗೋಲ್ಡ್ ತಳಿಯಲ್ಲಿ ಕೆಲವೊಂದು ಫ್ರೂಟ್ ಸೆಟ್ಟಿಂಗ್ ಪ್ರಾಬ್ಲಮ್ಮು ಇದಾವೆ ಅಂತ ಕೆಲವೊಂದು ರೈತರು ಬೇರೆ ಬೇರೆ ಕಡೆ ನಾವು ಕ್ಷೇತ್ರ ಭೇಟಿಗಾಗಿ ಮಾಡಿದಾಗ ನಮಗೆ ಹೇಳ್ತಿದ್ರು ರೈತರು. ಅದು ಏನಕ್ಕಂತಂದರೆ ಕೆಲವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ, ರೈತರು ಅತಿ ಹೆಚ್ಚಾಗಿ ನೀರು ಬಳಸೋದ್ರಿಂದನೂ ಕೂಡ ಹೂವಿನ ಉದುರುವಿಕೆ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಏನಂತಂದರೆ ಅತಿ ಕಡಿಮೆ ನೀರಾಯಿತು ಅಂದ್ರೂ ಕೂಡ ನಮಗೆ ಹೂವು ಉದುರೋ ಚಾನ್ಸಸ್, ಯಾಕೆಂತಂದರೆ ಸ್ವಲ್ಪ ಹೂವು ಆಡುವ ಹಂತದಲ್ಲಿ ನಮಗೆ ಬಹಳ ಚಾಣಕ್ಸ್ತೆಯಿಂದ ಕೂಡ ನಾವು ನೀರುಗಳನ್ನು ಕೂಡ ನಾವು ಸಸಿಗಳಿಗೆ ಉಣಿಸ್ಬೇಕಾಗತ್ತೆ. ಯಾಕಂತಂದರೆ ನಮಗೆ ಎಷ್ಟು ಶಿಫಾರಸನ್ನು ಅಂತಂದರೆ ಪ್ರತಿ ಒಂದು ಗಿಡಕ್ಕೆ ಮಿನಿಮಮ್ 7-8 ಲೀಟರ್ ನೀರು ಆತಂದರೆ ನಮಗೆ ಅದು ಸರಾಸರಿ ರೂಪದಲ್ಲಿ ನಮಗೆ ಸಸಿಗಳಿಗೆ ನೀರು ಒಳ್ಳೆ ಇದರಿಂದ ಸಿಗುತ್ತೆ. ಹಾಗಾಗಿ ನೀವು ಜಾಸ್ತಿ ನೀರು ಯೂಸ್ ಮಾಡೋದ್ರಿಂದನೂ ಕೂಡ ಹೂವಿನ ಉದುರು ಚಾನ್ಸಸ್ ಇರುತ್ತೆ. ಆಮೇಲೆ ಏನಂತಂದ್ರೆ ನಮಗೆ ಅಂತರ ಬಹಳ ಮುಖ್ಯ ಇಲ್ಲಿ, ಯಾಕಂದ್ರೆ ಗಾಳಿ ಮತ್ತು ಬೆಳಕು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಸಿಕ್ಕರೆ ನಮಗೆ ಒಳ್ಳೆಯ ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಇನ್ನ ಮುಖ್ಯವಾಗಿ ಇದರಲ್ಲಿ ಏನಾದರೂ ಸಮಸ್ಯೆಗಳು, ಮುಖ್ಯವಾದಂತಹ ಕೀಟ ರೋಗ ಬಾಧೆ ಇದೆಯಾ, ಹೇಗೆ ಇಲ್ಲಿ ಎಣ್ಣೆ ಸಿಂಪರಣೆ ಮಾಡೋದು ನೋಡಿ, ದಾಳಂಬರಿಗೆ ಅತಿಯಾದ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ ರೈತರು, ಆ ಥರ ಇಲ್ಲಿ ಏನು ಸಮಸ್ಯೆ ಬರ್ತಾ ಇದ್ದಾವಂತೀರಿ ಮುಖ್ಯವಾಗಿ ಸೀತಾಫಲ ಬೆಳೆಯಲ್ಲಿ? ಇತ್ತೀಚಿನ ದಿನಮಾನಗಳಲ್ಲಿ ಸೀತಾಫಲ ಬೆಳೆಯಲ್ಲಿ ಏನಂತಂದರೆ ಸ್ವಲ್ಪ ಕಾಂಡ ಕೊರೆಯುವ ಹುಳ ಮತ್ತು ಹಿಟ್ಟಿ ತಿಗಣೆ ಕೂಡ ಇದೆ ಜಾಸ್ತಿ ಆಗಿದೆ. ಕೆಲವೊಂದು ಭಾಗದಲ್ಲಿ ಕೆಲವೊಂದು ಮೈಕ್ರೋನ್ಯೂಟ್ರಿಯಂಟ್ ಪ್ರಾಬ್ಲಮ್ ಅಂತಂದರೆ ನಮಗೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ 1ನೇ ವರ್ಷ ಮತ್ತು 2ನೇ ವರ್ಷ, ಹಾಗಾಗಿ 3-5ನೇ ವರ್ಷ ಮತ್ತು 5ರಿಂದ ಮೇಲ್ಪಟ್ಟದಲ್ಲಿ ನಾವು ಕೂಡ ಬೆಳೆಸಬೇಕಾಗತ್ತೆ. ಇಲ್ಲಿ 1ನೇ ವರ್ಷ ಏನಂತಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಹೆಕ್ಟರ್ಗೆ 30-40 ಕೆಜಿ ಕೂಡ ನಾವು ನಾವು ಸಾರಜನಕ ಬಳಸ್ಬೋದು ಮೊದಲನೇ 2-3 ವರ್ಷಕ್ಕೆ. ಆಮೇಲೆ ಏನಂತಂದರೆ ರಂಜಕ 25-30 ಕೆಜಿ, ಪೊಟ್ಯಾಶ್ 25-30 ಕೆಜಿಯನ್ನು ಕೂಡ ಬಳಸ್ಬೋದು. ಮತ್ತು 3-5 ವರ್ಷಕ್ಕೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂದರೆ ಸಾರಜನಕ 75-80 ಕೆಜಿ, ರಂಜಕ 49-55 ಕೆಜಿ, ಆಮೇಲೆ ಸಾರಜನಕ 50-55 ಕೆಜಿಯನ್ನು ಕೂಡ ನಾವು ಬಳಸ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ಈಗ ಅಂದಿವಲ್ಲ ಕಾಯಿಕೋಲಕ ಮತ್ತು ಹುಳ ಹಿಟ್ಟು ತಿಗಣಿ ಹುಳನ್ನು ಕೂಡ ನಾವು ಕಂಡುಬಂದಾಗ ಇವೇನು ಭಾಳ ಅತಿ ಹೆಚ್ಚು ಹಾನಿ ಮಾಡುವಂಥವು ಅಲ್ಲ. ಬಂದ ತಕ್ಷಣ ನಮಗೆ ಹಿಟ್ಟು ತಿಗಣಿಯನ್ನು ಹುಳ ಬಂದ ತಕ್ಷಣ ಏನು ಮಾಡಬೇಕು, ಪ್ರತಿ ಲೀಟರ್ ನೀರಿಗೆ ಡೈಕ್ಲೋರೋವಾಸ್ ಅಂತ ಬರುತ್ತೆ, ಅದನ್ನು ಒಂದೇ ಮೇಲೆ ನಾವು ಹಾಕಿ ಸಿಂಪಡಣೆ ಮಾಡೋದ್ರಿಂದ ಆ ಥರದ ಕೀಟಬಾಧೆಯನ್ನು ಕೂಡ ನಾವು ತಡೆಗಾಗ್ಬಿಡ್ಬೋದು. ಆಮೇಲೆ ಏನಂತಂದರೆ ತೋಟ ಒಳ್ಳೆಯ ರೀತಿಯಿಂದ ನಾವು ಕ್ಲೀನಾಗಿ ಇಟ್ಟರೆ ಯಾವುದೇ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ನಮಗೆ ನಾವು ಈ ಸೀತಾಫಲಲ್ಲಿ ಕಂಡು ಬರುವಂಥ ಚಾನ್ಸಸ್ ಭಾಳ ಕಡಿಮೆ. ನೀರನ್ನು ಡ್ರಿಪ್ ಮಾಡೋದು ಒಳ್ಳೇದಂತೀರ ಅಥವಾ ಹರಿ ನೀರನ್ನು ಬಿಡೋದು ಒಳ್ಳೇದಂತೀರ ಸೀತಾಫಲಿ? ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಮಾಡಿದರೆ ಹನಿ ನೀರಾವರಿ ಮಾಡುವುದರಿಂದ ಒಳ್ಳೆಯದು. ಯಾಕಂತಂದರೆ ನಮಗೆ ಅಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸೋದ್ರಿಂದ ನಮಗೇನಾಗುತ್ತೆ, ನೀರಿನ ಪ್ರಮಾಣ ನೀಗಿಸುವಲ್ಲಿ ಹನಿ ನೀರಾವರಿಯನ್ನು ಕೂಡ ಭಾಳ ಪ್ರಾಮುಖ್ಯತೆವಾದದ್ದು. ಅದರ ಜೊತೆಗೆ ನಮಗೇನಾಗತ್ತಂದರೆ ಕಳೆಗಳನ್ನು ಕೂಡ ನಾವು ಭಾಳ ಕಡಿಮೆ ಅಂದರೆ ಭಾಳ ಕಡಿಮೆಯಲ್ಲಿ ನಮಗೆ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ನಮಗೆ ಅತಿ ಹೆಚ್ಚಿನ ಪ್ರದೇಶದಲ್ಲಿಯೂ ಕೂಡ ನಾವು ನೀರಾವರಿಯನ್ನು ಕೂಡ ಉಣಿಸ್ಬೋದು. ಹಾಗಾಗಿ ನಮಗೇನಂತಂದರೆ ಹನಿ ನೀರಾವರಿ ಮಾಡೋದ್ರಿಂದ ಡೈರೆಕ್ಟಾಗಿ ಗಿಡಗಳಿಗೆ ನಮಗೆ ಹೋಗುತ್ತೆ, ಹಾಗಾಗಿ ನಮಗೆ ಖರ್ಚನ್ನು ಕಡಿಮೆ ಆಗುತ್ತೆ, ಒಳ್ಳೆ ಇಳುವರಿಯನ್ನು ಕೂಡ ನಾವು ಪಡ್ಕೋಬಹುದು. ನಮಗೆ ಆರ್ಥಿಕ ಇಳುವರಿ 8ನೇ ವರ್ಷಕ್ಕೆ ಚಾಲು ಆಗುತ್ತೆ ಸೀತಾಫಲ ಹಚ್ಚಿದ ಮೇಲೆ, ಇಳುವರಿ ರೈತರಿಗೆ ಹಣ ಬರಲಿಕ್ಕೆ 8 ವರ್ಷ ಆದಮೇಲೆ ಪ್ರಾರಂಭ ಆಗುತ್ತೆ? ಆಮೇಲೆ ಸೀತಾಫಲ್ಲು ಮಾರುಕಟ್ಟೆ ದರಗಳು ಹೇಗಿದ್ದಾವೆ, ಬೇಡಿಕೆ ಹೇಗಿದೆ, ಮಾರುಕಟ್ಟೆ ವ್ಯವಸ್ಥೆಗಳನ್ನು ಎಲ್ಲೆಲ್ಲಿ ಮಾಡಬೇಕಾಗತ್ತೆ? ಇದನ್ನು ನಾವು ಏನು ಮಾಡಬೇಕಂತಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಈ ರೈತರು ಇತ್ತಿತ್ತಲಾಗಿ ಬರ್ತಾ ಇದ್ದಾರೆ ಮುಂದೆ ಬೆಳೆಯೋಕ್ಕೆ. ಹಾಗಾಗಿ ಏನಂತಂದರೆ ನಮಗೆ ಎಕನಾಮಿಕ್ ಇಳುವರಿ ಅಂತಂದರೆ ನಮಗೆ ಆರ್ಥಿಕ ನಮಗೆ ಇಳುವರಿ ಯಾವಾಗ ಸ್ಟಾರ್ಟ್ ಆಗುತ್ತಂದರೆ ಮಿನಿಮಮ್ 5-6 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ, ಅನ್ನೋ 2ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮಗೆ ಏನಾಗುತ್ತಂದರೆ ಯಾವುದೇ ತೋಟಗಾರಿಕೆ ಬೆಳೆಯನ್ನು ಬೆಳೆಯೋದ್ರೆ ಅಂತಂದರೆ ನಮಗೆ ಇಳುವರಿ ಸ್ಟಾರ್ಟ್ ಆಗೋದು ಮಿನಿಮಮ್ 3 ವರ್ಷನೇ ಅಂತ ಹೇಳ್ತೀವಿ ನಾವು. ಹಾಗಾಗಿ ನಮಗೆ ಆರ್ಥಿಕ ಇಳುವರಿ ನಮಗೆ 5-6ನೇ ವರ್ಷಕ್ಕೆ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಂದು ತೋಟಗಳಿಗೆ ಬಂದು ರೈತರ ಹತ್ರನೇ ನಾವು ಖರೀದಿ ಮಾಡುವಂಥ ಕೆಲವೊಂದು ಎಂಟರ್ಪ್ರಿನರ್ ಕೂಡ ಇದ್ದಾರೆ. ಆಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಇದಕ್ಕೆ ಐಸ್ ಕ್ರೀಮ್ ಇಂಡಸ್ಟ್ರೀಸ್ಗೆ ಆ ಥರ ನಾವು ಬೇರೆ ಬೇರೆ ರೈತರುಗಳು ಅಂತಂದರೆ ಮೆಟ್ರೋಪಾಲಿಟನ್ ಸಿಟಿ ಆಗಲಿ, ಬೆಂಗಳೂರಾಗಲಿ, ಮುಂಬೈ ಆಗಲಿ, ದೆಹಲಿ ಆಗಲಿ, ಹೈದರಾಬಾದಿಂದೆಲ್ಲ ಆಗಲಿ ತೋಟಕ್ಕೆ ಬಂದೂ ಕೂಡ ಇಲ್ಲಿ ತಗೋತಾರೆ. ಮತ್ತು ಇನ್ನೊಂದು ಏನಂತಂದರೆ ರೈತರು ಕೂಡ ಅಲ್ಲಿ ಚೆನ್ನೈ, ತಮಿಳುನಾಡು ಕೂಡ ಅಲ್ಲಿ ಹೋಗಿ ರೈತರು ಕೂಡ ಮಾರಾಟ ಮಾಡಕ್ಕೆ ಬರ್ತಾ ಇದ್ದಾರೆ ಮುಂದೆ. ಈಗ ಹೇಗೆ ಒಂದು ಎಕರೆಗೆ ಅಂದಾಜು ಎಷ್ಟು ಟನ್ ಅಥವಾ ಒಂದು ಗಿಡಕ್ಕೆ ತಾವು ಹೇಳಿದ್ರೆ 10 ಕೆಜಿ ಮಿನಿಮಮ್ ಬರ್ತದ ಅಂತ ಹೇಳಿ ಇಳುವರಿ ಹೇಗಿದು? ಒಳ್ಳೆ ಬೆಳೆ ಅಂತೀರಾ, ಇತರ ಬೆಳೆಗಳು ದಾಳಿಂಬೆ, ಮಾವು ಇದೆ, ಬೇರೆ ಹಣ್ಣಿನ ಬೆಳೆಗಳಿದಾವೆ, ಅದನ್ನೆಲ್ಲ ನೋಡಿದರೆ ಸೀತಾಫಲನ್ನ ರೈತರು ಭಾಗದಲ್ಲಿ ಬೆಳಿಬಹುದು, ಬೆಳೆದು ಒಳ್ಳೇದಂತೀರ ಹೇಗೆ? ತಾವು ಇತ್ತೀಚಿನ ದಿನಮಾನಗಳಲ್ಲಿ ರೋಗ ಮತ್ತು ಕೀಟಗಳ ರಹಿತ ಈ ಥರ ನಾವು ಎಲ್ಲ ಒಳ್ಳೆ ರೀತಿಯಿಂದ ಮೇಂಟೈನ್ ಮಾಡಿದರೆ ನಮಗೆ ಯಾವುದೇ ಎಲೆ ಚುಕ್ಕಿ ರೋಗ ಆಗಲಿ, ಆಮೇಲೆ ಹಣ್ಣು ಕೊಳೆ ರೋಗ ಆಗಲಿ, ಈ ಥರ ನಮಗೆ ಸ್ವಲ್ಪ ಬಾಧೆ ಕಡಿಮೆ ಬಂದಾಗ ಏನಾಗುತ್ತಂದರೆ ಪ್ರತಿ ಒಂದು ಗಿಡಕ್ಕೆ 15-20 ಕೆಜಿ ನಮಗೆ ಇಳುವರಿ ಸರಾಸರಿಯಾಗಿ ಅಂತಂದರೆ ಕಾಮನ್ನಾಗಿ 5-6 ವರ್ಷಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಪ್ರತಿ ಒಂದು ಹೆಕ್ಟರ್ಗೆ ಮಿನಿಮಮ್ 20-25 ಟನ್ ಕೂಡ ನಾವು ಪ್ರತಿ ವರ್ಷ ನಾವು ಇಳುವರಿಯನ್ನು ಕೂಡ ಪಡೆಯಬಹುದು. ಒಳ್ಳೆಯದು ಡಾಕ್ಟರ್ ಅರವಿಂದ್ ರಾಠೋಡ್ ಅವರೇ, ಇದುವರೆಗೂ ಈ ಸೀತಾಫಲ ಬೇಸಾಯದ ಬಗ್ಗೆ ಕೆಲವೊಂದಿಷ್ಟು ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ವಿವರವನ್ನು ಕೊಟ್ಟಿದ್ದೀರಿ. ರೈತ ಬಾಂಧವರು ಯಾವುದೇ ಒಂದು ಹಣ್ಣಿನ ಬೆಳೆಗೆ ಹೋಗಿಂತ ಮುಂಚೆಯಾಗಿ ತಜ್ಞರ ಸಲಹೆಯನ್ನು ಪಡೆದು ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡಿ ಚೆನ್ನಾಗಿ ಭೂಮಿ ಸಿದ್ಧತೆಯನ್ನು ಮಾಡಿ ಏನು ಒಂದು ವೈಜ್ಞಾನಿಕವಾಗಿ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಯಾವುದೇ ಒಂದು ಹಣ್ಣಿನ ಬೆಳೆಯನ್ನು ಬೆಳೆದು ಒಳ್ಳೆಯ ರೀತಿಯಿಂದ ಇಳುವರಿಯನ್ನು ಪಡೆದರೆ ಖಂಡಿತ ಹೆಚ್ಚು ಉತ್ಪಾದನೆ ಮತ್ತು ಹೆಚ್ಚು ಒಂದು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಕಾರಣ ಇದೆ. ಆದ್ದರಿಂದ ರೈತ ಬಾಂಧವರು ಹಣ್ಣಿನ ಬೆಳೆಗೆ ಹೋಗಿಂತ ಮುಂಚೆ ತಜ್ಞರ ಸಲಹೆಯನ್ನು ಪಡೆದು ಈ ಸೀತಾಫಲ ಬೇಸಾಯವನ್ನು ಮಾಡಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೀತಾಫಲ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಲಿಂಗಸ್ಕೂರಿನ ಕೃಷಿ ವಿಸ್ತೀರ್ಣ ಘಟಕದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಈಗ ಕೇಳಿ ಕೃಷಿಯಲ್ಲಿ ಜೈವಿಕ ಶಿಲೀಂಧ್ರ ಕೀಟನಾಶಕಗಳ ಬಳಕೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಅರುಣ್ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಕೀಟನಾಶಕಗಳು ಮತ್ತು ರೋಗನಾಶಕಗಳ ಬಳಕೆಯ ಮಹತ್ವ ಎಷ್ಟು ಮಟ್ಟಿಗಿದೆ, ಇತ್ತೀಚಿನ ದಿನಗಳಲ್ಲಿ ರೈತರು ಬಳಸ್ತಾ ಇದ್ದಾರೆ, ಏನೇನು ಒಂದು ಲಭ್ಯತೆ ಇದ್ದಾವೆ ಇದರಲ್ಲಿ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಹೊಸಮಣಿ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳುವಂಥ. ನಮಸ್ಕಾರ ಡಾಕ್ಟರ್ ಅರುಣ್ ಕುಮಾರ್ ಅವರು. ನಮಸ್ಕಾರ ಸರ್. ಎಲ್ಲ ರೈತ ಬಂಧುಗಳಿಗೆ ನನ್ನ ಶರಣು ಶರಣಾರ್ಥಿಗಳು. ಹೇಳಿ, ಮೊದಲೇದಾಗಿ ಜೈವಿಕ ಕೀಟನಾಶಕಗಳಿಗೆ ಬಂದಾಗ ಯಾವ್ಯಾವ ಜೈವಿಕ ಕೀಟನಾಶಕಗಳು ಲಭ್ಯ ಇದ್ದಾವೆ ಈ ಸದ್ಯದಲ್ಲಿ ರೈತರಿಗೆ? ಜೈವಿಕ ಕೀಟ ನಿಯಂತ್ರಣ ಬಗ್ಗೆ ಹೇಳಬೇಕಾಯ್ತಂತಂದರೆ, ಮೊಟ್ಟ ಮೊದಲಿನಿಂದಾಗಿ ನಾವು ಜೈವಿಕ ನಿಯಂತ್ರಣ ಅಂದರೆ ಏನನ್ನೋ ನಾವು ಫಸ್ಟ್ ರೈತರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಮಾಡಿಕೊಡೋದು ಚೆನ್ನಾಗಿ ಅನಿಸುತ್ತೆ. ಜೈವಿಕ ನಿಯಂತ್ರಣ ಅಂತಂದರೆ ನಿಸರ್ಗದಲ್ಲಿರುವಂಥ ಏನು ಶತ್ರು ಜೀವಿಗಳಿದ್ದಾವೆ, ಈ ನಮ್ಮ ಬೆಳೆಗಳಲ್ಲಿ ಬರುವಂಥ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಶತ್ರು ಜೀವಿಗಳಿರ್ತವೆ. ಅಂದರೆ ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪರಭಕ್ಷಕ ಕೀಟಗಳು ಅಂತ ಹೇಳ್ತೀವಿ. ಈ ಪರಭಕ್ಷಕದಾಗ ನಮ್ಮ ರೈತರು ಭಾಳ ಜನಕ್ಕೆ ಗೊತ್ತಿರ್ತದೆ, ಗುಲುಗುಂಜಿ ಹುಳ ಅಂತೇಳಿ ಕರೀತಾರೆ ಅವ್ರು, ಅಥವಾ ಪುಟಾಣಿ ಹುಳ ಅಂತೇಳಿ ಕರೀತಾ ಇರ್ತಾರೆ. ಆಮೇಲೆ ಅದೇ ರೀತಿ ಸಿವಿಲ್ ಕುದುರೆ ಅಂತ ಹೇಳಿ ಕರಿತೀವಿ ನಾವು, ಪ್ಲೇಯಿಂಗ್ ಮ್ಯಾಂಟಿಸ್ ಅಂತ ಅನ್ನೋಂಥ ಒಂದು ಹುಳ, ಇವೆಲ್ಲ ಪರಭಕ್ಷಕ ಅಂತಂದ್ರೆ ಬೇರೆ ಒಂದು ಕೀಟಗಳನ್ನು ಅಂದ್ರೆ ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಕೀಟಗಳನ್ನು ಭಕ್ಷಿಸುವಂತ ಕ್ಷಮತೆ ಅದರಲ್ಲಿ ಇರ್ತದೆ ಅಂತಂದ್ರೆ ಪರಭಕ್ಷಕ ಕೀಟಗಳು ಅಂತ ಹೇಳಿ. ಇನ್ನೊಂದು ಗುಂಪು ಯಾವುದಪ್ಪ ಅಂತಂದ್ರೆ ಪರತಂತ್ರ ಜೀವಿಗಳು ಅಂತೇಳಿ ಕರಿತೀವಿ. ಪರತಂತ್ರ ಜೀವಿಗಳು ಅಂತಂದ್ರೆ ಈ ನಮ್ಮ ಬೆಳೆಗಳನ್ನು ಹಾನಿ ಮಾಡ್ತಾ ಇರ್ತವೆ, ಅಂತ ಬೆಳೆಗಳ ಮೇಲೆ ತಮ್ಮ ಜೀವನವನ್ನು ಮುಗಿಸುವಂತ ಒಂದು ಬೇರೆದ್ರ ಮೇಲೆ ಪರಾವಲಂಬನೆ ಆಗಿರುವಂತದಕ್ಕೆ ಪರತಂತ್ರ ಜೀವಿಗಳು ಅಂತ ಹೇಳಿ ಕರಿತೀವಿ. ಅದರಲ್ಲೂ ಮುಖ್ಯವಾಗಿ ಟ್ರೈಕೋಗ್ರಾಮ ಅನ್ನೋ ಒಂದು ಪರತಂತ್ರ ಜೀವಿ ನಮ್ಮ ಭಾರತ ದೇಶದಲ್ಲಿ ಮತ್ತು ಇತರ ದೇಶಗಳಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇರ್ತಾರೆ. ಅದನ್ನ ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದನ್ನ ನಾವು ಆನಂತರ ವಿವರಣೆ ಮಾಡೋಣ. ಸೊ ಇವೆರಡು ಗುಂಪುಗಳು, ಒಂದು ಪರಭಕ್ಷಕ ಕೀಟಗಳು, ಇನ್ನೊಂದು ಪರತಂತ್ರ ಜೀವಿಗಳು. ಅದಲ್ಲದೆ ಕೂಡ ನಿಸರ್ಗದಲ್ಲಿ ಏನಾಗುತ್ತೆ ಅಂತಂತಂದ್ರೆ ಈ ನಮ್ಮ ಬೆಳೆಗಳು ಏನು ಹಾನಿ ಮಾಡ್ತಾ ಇರ್ತೋ ಅಂತ ಕೀಟಗಳು ಕೂಡ ಈಗ ನಾವು ಹೆಂಗ ಮನುಷ್ಯರು ರೋಗ ರುಜಿನಗಳಿಗೆ ಬಾಧೆ ಆಗ್ತದೋ ಅದೇ ರೀತಿ ಕೀಟಗಳು ಕೂಡ ರೋಗ ರುಜಿನಗಳಿಗೆ ಬಾಧೆ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ವೈರಸ್ ರೋಗಗಳಾಗಿರ್ಬೋದು, ನಂಜನ ರೋಗ ಅಂತ ಏನು ಕರಿತೀವಿ, ಈಗ ಹೆಲಿಕೋರ್ಪ ಅನ್ನೋ ಒಂದು ಕೀಡೆ ಮೇಲೆ ನಂಜನ ರೋಗ ಬಂದಿತ್ತು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೆಳೆಗಳಲ್ಲಿ ಕಂಡು ಬರುವಂತ ಈ ಪೋಡಾಪ್ಟರ್ ಅನ್ನೋ ಒಂದು ಜಾತಿಗೆ ಸೇರಿದಂತ ಕೀಟಕ್ಕೆ ಮತ್ತೆ ಇತರ ಕೀಟಗಳಿಗೆ ಕೂಡ ನಾವು ಏನದಂತಂದ್ರೆ ಈ ಒಂದು ಏನು ಕೀಟ ರೋಗ ನಾಶಕ ಅಂತ ಕರಿತೀವಿ, ರೋಗ ಶಿಲೀಂಧ್ರ ನಾಶಕ ಅಂತ ಕರಿತೀವಿ. ಅಂತಂದ್ರೆ ಈಗ ಎಂಟೊಂಬತ್ತೆಥೋಜೆನಿಕ್ ಫಂಜೆ ಅಂತ ಕರಿತೀವಿ, ಅಥವಾ ರೋಗ ಶಿಲೀಂಧ್ರ ನಾಶಕಗಳು. ಅದಕ್ಕೆ ಮನುಷ್ಯರಿಗೆ ಹಂಗೆ ಚರ್ಮ ರೋಗ ಬರ್ತಾ ಇರ್ತಾವಲ್ಲ, ಅದೇ ರೀತಿ ಕೂಡ ಹುಳಗಳಲ್ಲಿ ಮೇಲೆ ಚರ್ಮ ರೋಗಗಳು ಬರ್ತಾವೆ. ಅಂಥವನ್ನು ಕೂಡ ನಾವು ಇಲ್ಲಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಕೂಡ ನಾವು ಉತ್ಪಾದನೆ ಮಾಡ್ತಾ ಇರ್ತೀವಿ. ಇನ್ನು ಒಂದೇ ವಿಷಯದಲ್ಲಿ ಹೇಳಬೇಕಾಯ್ತಂತಂದ್ರೆ ಜೈವಿಕ ಕೀಟ ನಿಯಂತ್ರಣ ಅಂತಂದ್ರೆ ನಿಸರ್ಗದಲ್ಲಿರುವಂತಹ ಶತ್ರು ಜೀವಿಗಳನ್ನ ಸಂಸ್ಕರಿಸಿ ಅದನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡುವಂತದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಹೇಳಿ ಕರಿತಾ ಇದ್ದೀವಿ. ಇಲ್ಲಿ ಜೈವಿಕ ಈಗ ಪರಭಕ್ಷಕ ಜೀವಿಗಳು ಮತ್ತು ಪರತಂತ್ರ ಜೀವಿಗಳ ಬಗ್ಗೆ ಹೇಳಿದ್ರೆ, ಅದೇ ರೀತಿ ಜೈವಿಕ ಕೀಟನಾಶಕಗಳು ಲಭ್ಯತೆ ಅದಾವ ಹೇಗೆ? ಜೈವಿಕ ಕೀಟನಾಶಕಗಳ ಲಭ್ಯತೆ ಬಹಳ, ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಜೈವಿಕ ನಿಯಂತ್ರಣ ವಿಭಾಗ ಅಂತ ಹೇಳಿದೆ. ಆ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಯಥೇಚ್ಛವಾಗಿ ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳಿದ್ದಾವೆ ಅಥವಾ ಜೈವಿಕ ಕೀಟನಾಶಕಗಳಂತ ಏನು ಹೇಳ್ತೀವಿ ಅದನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಬಹಳಷ್ಟು ರೈತರಿಗೆ ನಾವು ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ 4 ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಾಯ್ತಂತಂದ್ರೆ ಈ ಮೆಟರೈಜಿಯಂ ಅನಿಸೋಪ್ಲಿಯಾ ಅನ್ನೋಂಥದ್ದು, ಮೆಟರೈಜಿಯಂ ಅನಿಸೋಪ್ಲಿಯಾ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ. ಆಮೇಲೆ ಇನ್ನೊಂದು ಬೆವೇರಿಯಾ ಬ್ಯಾಸಿಯಾನ ಅಂತ ಹೇಳಿಬಿಟ್ಟು, ಆಮೇಲೆ ವರ್ಟಿಸಿಲಿಯಂ ಲೆಕ್ಯಾನಿ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತೇಳಿ ಕರಿತೀವಿ, ಇನ್ನೊಂದು ನ್ಯೂಮೋರೇರಿಲೈನ್. ಸೊ ಈ 4 ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಈ ಮೆಟರೈಜಿಯಂ ಅನಿಸೋಪ್ಲಿಯಾ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ, ನಮ್ಮ ಭತ್ತದಲ್ಲಿ ಕಂಡು ಬರುವಂತ ಕಂದು ಜಿಗಿ ಹುಳಗಳು, ಏನು ಕಂದು ಜಿಗಿ ಬಿದ್ದದ ಅಂತ ಹೇಳ್ತಾರೆ ರೈತರು, ಅದನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಮೆಟರೈಜಿಯಂ ಅನಿಸೋಪ್ಲಿಯಾ ಅಂತದನ್ನ 4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡಿದಿಲ್ಲ ಆದ್ರೆ ಪೂರ್ತಿ ಸಂಹಾರ ಮಾಡ್ಲಿಕ್ಕೆ, ಯಾಕಂದ್ರೆ ಕೀಟಗಳನ್ನ ಸಂಹಾರ ಮಾಡೋದು ತುಂಬಾ ಕಷ್ಟದ ಕೆಲಸ, ಅದ್ರ ಜೊತೆಗೆ ನಾವು ಕೀಟಗಳ ಜೊತೆಗೆ ಬದುಕಬೇಕಾಗುತ್ತೆ. ಆ ಒಂದು ದಿಶೆಯಲ್ಲಿ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ತಕ್ಕ ಮಟ್ಟಿಗೆ ಏನದಂತಂದ್ರೆ ನಾವು ಈ ಒಂದು ಭತ್ತದಲ್ಲಿ ಕಂಡು ಬರುವಂತ ಕಂದು ಜಿಗಿಗಳನ್ನ ನಿರ್ವಹಣೆ ಮಾಡ್ತದೆ. ಅದ್ರ ಜೊತೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ನಮ್ಮ ಮೆಟರೈಜಿಯಂ ಅನಿಸೋಪ್ಲಿಯಾ ಅಂತ ಜೈವಿಕ ಕೀಟ ಶಿಲೀಂಧ್ರ ನಾಶಕ ಈ ಕಬ್ಬಿನಲ್ಲಿ ಬರುವಂತ ಗೊಣ್ಣೆ ಹುಳಕ್ಕಂತೂ ತುಂಬಾ ಪ್ರಚಲಿತವಾಗಿ ರೈತರು ತಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಫಲಿತಾಂಶಗಳು ಕೂಡ ನಾವು ನೋಡ್ತಾ ಇದ್ದೀವಿ. 2016 ನಾವು ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆಮೇಲೆ ಬಹಳಷ್ಟು ರೈತರಿಗೆ, ಅದರಲ್ಲೂ ಕೂಡ ಈಗ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಸಾವಯವ ಕೃಷಿಗೆ ಒಂದು ಒತ್ತು ಕೊಡ್ತಾ ಇದ್ದಾರೆ. ಸೊ ಆ ಒಂದು ದಿಶೆಯಲ್ಲಿ ಈ ಒಂದು ಸಾವಯವ ಕೃಷಿ ಮಾಡಬೇಕಾಯ್ತಂತಂದ್ರೆ ಅದಕ್ಕೆ ಪೂರಕವಾಗಿರುವಂತಹ ಪರಿಕರಗಳು, ಆ ಪರಿಕರಗಳ ಲಭ್ಯತೆ ಇರದ ಕಾರಣ ನಮ್ಮ ವಿಶ್ವವಿದ್ಯಾಲಯ ಈ ಒಂದು ನ್ಯೂನತೆಯನ್ನು ಸರಿಹೋಗಿಸ್ಲಿಕ್ಕೋಸ್ಕರ

ಸಾಮಾನ್ಯವಾಗಿ ರೈತರಷ್ಟು ಬಹಳಷ್ಟು ದೂರವಾಣಿಗಳ ಮೂಲಕ ನಮ್ಮನ್ನು ಸಂಪರ್ಕದಲ್ಲಿ ಇರ್ತಾ ಇರ್ತಾರೆ. ಅದರಲ್ಲೂ ಕೂಡ ಜೈವಿಕ ಕೀಟ ಶಿಲೀಂದ್ರ ನಾಶಕಗಳ ಬೇಡಿಕೆಗೋಸ್ಕರ ಬಹಳಷ್ಟು ಕರೆಗಳು ಬರ್ತಾನೆ ಇರ್ತವೆ. ಅದರಿಂದ ಇವುಗಳ ಬಳಕೆಯಿಂದ ಖರ್ಚು ಬಹಳಷ್ಟು ಕಡಿಮೆ ಮಾಡಬಹುದು, ಖರ್ಚು ಕಡಿಮೆ ಮಾಡಬಹುದು. ಆಮೇಲೆ ತಾವು ಹೇಳಿದ ಹಾಗೆ ಪರಿಸರ ಒಂದು ಸ್ನೇಹಿಯಾಗಿ ಇವನ್ನೆಲ್ಲ ಬಳಕೆ ಮಾಡೋದ್ರ ಮುಖಾಂತರ ಸರ್ ಏನಾಗಿದೆ, ಎಲ್ಲಾ ಕಡೆ ನಾವು ರೈತರ ಕಡೆ ನೋಡ್ತಾ ಇರ್ತೀವಲ್ಲ, ಯಾವ್ದೋ ಒಂದು ಹುಳ ಬಂದಿದೆ ಅಂತಂದ್ರೆ ಸಿಂಪಡಣೆ ಮಾಡಿ ಅವರಿಗೆ ಒಂದು ತರ ದಿಗಿಲ್ಲ, ಅದು ಹೋಗ್ತದೆ ನಮ್ಮ ಬೆಳೆಯನ್ನ ಒಂದು ದಿಗಿಲ್ನಲ್ಲಿ ತುಂಬಾ ಖರ್ಚು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಜುಕೇಶನ್ ಅಂತ ಏನು ಅವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ರೆ ನಾವು ಖರ್ಚುನು ಕಡಿಮೆ ಮಾಡಬಹುದು, ಆಮೇಲೆ ಲಾಭನು ಕೂಡ ಜಾಸ್ತಿ ತೆಗಿಬಹುದು, ಮನವರಿಕೆ ಮಾಡಿಕೊಡಬೇಕಾಗಿದೆ. ಈ ತರದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೋತಾ ಹೋದ್ರೆ ರೈತರಿಗೆ ನಾವು ಎಷ್ಟು ಬೇಗ ತಿಳುವಳಿಕೆ ಜಾಸ್ತಿ ಬೇಕಾಗಿದೆ, ರೈತರಿಗೆ ಬಹಳಷ್ಟು ತಿಳುವಳಿಕೆ ಬೇಕಾಗಿದೆ. ಅದರಲ್ಲೂ ಕೂಡ ಈ ಒಂದು ಕೀಟ ಮತ್ತು ರೋಗ ನಿರ್ವಹಣೆಗೆ ಸುಮಾರು ನಮ್ಮ ರೈತರು 60-70% ಖರ್ಚು ಅದಕ್ಕೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ತರದ ಕಾರ್ಯಕ್ರಮಗಳು ಜಾಸ್ತಿ ಆದಷ್ಟು ರೈತರಿಗೆ ಅನುಕೂಲ ಆಗ್ತಾವ ಅಂತ ನನ್ನ ಒಂದು ಅನಿಸಿಕೆ. ಒಳ್ಳೇದು ಡಾಕ್ಟರ್ ಅನುಕುಮಾರ್ ಹೊಸಮನಿ ಅವರೇ. ಇದುವರೆಗೆ ಜೈವಿಕ ಕೀಟನಾಶಕಗಳು, ಜೈವಿಕ ಮತ್ತು ರೋಗನಾಶಕಗಳು ಯಾವ್ಯಾವ ಇದಾವೆ, ಅವುಗಳ ಬಳಕೆಯನ್ನು ಹೇಗೆ ಮಾಡಬಹುದು, ಜೊತೆಗೆ ಏನು ಬಳಕೆ ಮಾಡೋದ್ರಿಂದ ಅನುಕೂಲತೆ ಆಗತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ನಾನು ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡ್ತೀನಿ ನಮ್ಮ ರೈತ ಬಾಂಧವರಿಗೆ. ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರು, ಇವರು ಜೈವಿಕ ತಂತ್ರಜ್ಞಾನ ಒಂದು ಪ್ರಯೋಗಾಲಯ ಇದೆ, ಅಲ್ಲಿ ತಜ್ಞರಾಗಿ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಫೋನ್ ಸಂಖ್ಯೆಯನ್ನು ರೈತರು ಬರ್ಕೋಬೋದು, 9449972175. ಇನ್ನೊಮ್ಮೆ ಹೇಳ್ತೀನಿ ಫೋನ್ ಸಂಖ್ಯೆನ, ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರು, ಇವರ ಫೋನ್ ಸಂಖ್ಯೆ 9449972175. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಈ ವಿಶೇಷವಾಗಿ ಜೈವಿಕ ಶಿಲೀಂದ್ರನಾಶಕ ಇರ್ಬೋದು, ಜೈವಿಕ ಕೀಟ ಶಿಲೀಂದ್ರನಾಶಕಗಳಿರ್ಬೋದು, ಇವುಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡೆದು ಇವನ್ನ ಯಥೇಚ್ಛವಾಗಿ ಕೃಷಿಯಲ್ಲಿ ಬಳಸಲಿಕ್ಕೆ ಮುಂದೆ ಬಂದರೆ ಖರ್ಚನ್ನು ಕಡಿಮೆ ಮಾಡಬಹುದು ಮತ್ತು ನಮ್ಮ ಪರಿಸರವನ್ನು ಕಾಪಾಡಿಕೊಂಡು ಹೋಗ್ಬೋದು. ವಿಷಪೂರಿತ ಆಹಾರ ಉತ್ಪಾದನೆ ನಾವೆಲ್ಲ ಮಾಡ್ತಾ ಇದ್ದೀವಿ, ಈಗ ಇದು ಬಹಳಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ನಾವು ವಿಷರಹಿತ ಆಹಾರ ಉತ್ಪಾದನೆಯನ್ನು ಮಾಡಬೇಕಾಗಿತ್ತಂದರೆ ಕಡ್ಡಾಯವಾಗಿ ಮುಂದಿನ ದಿನಗಳಲ್ಲಿ ಜೈವಿಕ ಕೀಟನಾಶಕಗಳನ್ನು, ಜೈವಿಕ ಶಿಲೀಂದ್ರನಾಶಕಗಳನ್ನು ಬಳಸಿದೋಪ್ಪ ಅಂದರೆ ಖಂಡಿತ ನಮ್ಮ ಕೃಷಿಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆ ಸರ್, ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿಯಲ್ಲಿ ಜೈವಿಕ ಶಿಲೀಂದ್ರ ಕೀಟನಾಶಕಗಳ ಬಳಕೆಯ ಮಹತ್ವ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಲ್ಲ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ, ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆಗೆ ಕುಂಠಿತವಾಗಿರುವುದು ಕಂಡು ಬಂದಿದ್ದು, ಇದರ ಹತೋಟಿಗಾಗಿ ರೈತ ಬಾಂಧವರು ಅಂತರ್ ಬೇಸಾಯ ಪದ್ಧತಿಯನ್ನು ಮಾಡಿ ಕಳೆಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಮಣ್ಣಿನಲ್ಲಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡುವುದು ಸೂಕ್ತ. ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಿಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 10 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಷ್ ಅನ್ನ ಕೊಡಬೇಕಾಗ್ತದೆ. ಶೇಂಗಾದಲ್ಲಿ ಸ್ಪೊಡೊಟ್ಪೆರಾ ಹತೋಟಿಗೆ 4 ಗ್ರಾಂ ಮೆಟರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿ ಕಾರ್ಬನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕಾಗ್ತದೆ. ರೈತರು ಶೇಂಗಾ ಬಿತ್ತನೆ ಮಾಡಿದ 40 ದಿನಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆಗಳನ್ನು ನಿಯಂತ್ರಣ ಮಾಡಿ ಸಾಧ್ಯವಾದಷ್ಟು ಒಂದು ಸಲ ಕೈಕಳೆಯನ್ನ ಉಪಯೋಗಿಸಬೇಕು. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಇನ್ನು ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ನಷ್ಟು ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟೆಗಾಗಿ 2 ಗ್ರಾಂ ಕ್ಲೋರಿಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟೆ ಮಾಡಲು 0.25 ಮಿಲಿಲೀಟರ್